ಬಿಟ್ಟು ನಂತರ ದುಃಖ ಪಡಬೇಡ, ಬಿಟ್ಟು ನಂತರ ದುಃಖ ಪಡಬೇಡ, ಆಗುವುದು ವಿನಾಶ, ಆಗುವುದು ವಿನಾಶ, ಮತ ಹಾಕ ಬನ್ನಿ. ಇದುವರೆಗೂ ಮತದಾನ ಜಾಗೃತಿ ಗೀತೆ ಕೇಳಿದಿರಿ. ರಚನೆ ಶ್ರೀ ಎಸ್ ಆರ್ ಭಟ್, ಹಾಡಿರುವವರು ಶ್ರೀಮತಿ ಸಂಗೀತಾ ವರ್ಣೇಕರ್ ಹಾಗೂ ವಿಶಾಖ್ ನಾಗಲಾಪುರ. ಇವರೊಂದಿಗೆ ಕೀಬೋರ್ಡ್ ಸಹಕಾರ ಎಡಿ ಸಿದ್ದಪ್ಪ, ತಬಲಾ ರಾಘವೇಂದ್ರ ಪ್ರಭು, ಸಂಗೀತ ಸಂಜೀವ ನಾಮಣ್ಣವರ್. ಈ ಗೀತೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆತ್ಮೀಯರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ. ಭತ್ತದಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಲು ಯಾಂತ್ರೀಕರಣದ ಅಳವಡಿಕೆ, ಈ ಕುರಿತು ಹೊಸನಗರ ತಾಲೂಕು ಮೆಣಸೆ ಗ್ರಾಮದ ನಾಗೇಂದ್ರ ಅವರೊಡನೆ ಸಂದರ್ಶನ. ರೈತ ಬಂಧುವರೇ, ಇತ್ತೀಚಿನ ದಿನಗಳಲ್ಲಿ ಮಲೆನಾಡಿನಲ್ಲಿ ಭತ್ತ ಬೆಳೆಯುವವರ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ. ರೈತರು ಭತ್ತ ಬೆಳೆಯುತ್ತಾನೇ ಇಲ್ಲ, ಭತ್ತದ ಗದ್ದೆಗಳೆಲ್ಲ ಈಗ ಅಡಿಕೆ ತೋಟಗಳಾಗ್ತಾ ಇದೆ ಅಥವಾ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಮುಖ್ಯವಾದ ಕಾರಣ ಏನಪ್ಪಾ ಅಂತ ಹೇಳಂತಂದ್ರೆ ಕೃಷಿ ಕಾರ್ಮಿಕರ ಸಮಸ್ಯೆ. ಆದ್ರೆ ಇವತ್ತು ನಾನು ಪರಿಚಯಿಸ್ತಿರುವಂತ ಮಾಡಬಾರದು ಅನ್ನೋ ಉದ್ದೇಶದಿಂದ ತಗೊಂಡು ಈಗ ಅದನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ನನಗೆ 8-9 ವರ್ಷದಿಂದ ಮಳೆಗಾಲದಲ್ಲಿ ನಾಟಿ ಮಾಡುವ ಹೆಣ್ಣಾಳಿನ ಸಮಸ್ಯೆ ಬರಲೇ ಇಲ್ಲ. ನಾನೇ ಮಿಷನ್ ತಗೊಂಡಿದ್ದೀನಿ. ನನ್ನದೊಂದು 10 ಎಕರೆ ಭತ್ತ ಬೆಳೆಯುವ ಪ್ರದೇಶದಲ್ಲಿ ಭತ್ತವನ್ನ ವ್ಯವಸಾಯ ಮಾಡ್ತಾ ಇದ್ದೀನಿ. 10 ಎಕರೆನಲ್ಲಿ ಭತ್ತ ಬೆಳೀತಿದ್ದೀರಿ? ಹೌದು, 10 ಎಕರೆಯಲ್ಲಿ ಭತ್ತ ಬೆಳೀತಾ ಇದ್ದೀನಿ. ಅದ ಅಲ್ಲದೆ ವರ್ಷಕ್ಕೆ ಒಂದು 30-40 ಎಕರೆ ಅಕ್ಕಪಕ್ಕದ ನನ್ನನ್ನು ಯಾರು ಖುಷಿಯಿಂದ ಕರೀತಾರೋ ಅವರ ಜಮೀನಿನಲ್ಲಿ ಒಂದಿಷ್ಟು ಬಾಡಿಗೆ ಲೆಕ್ಕದಲ್ಲಿ, ಬಾಡಿಗೆ ಅಂದ್ರೆ ರೈತರಿಗೆ ಹೊರೆ ಆಗೋ ರೀತಿಯಲ್ಲ, ನನ್ನ ಖರ್ಚು ಹುಟ್ಟಬೇಕು, ಅವರಿಗೂ ಲಾಭದಾಯಕ ಆಗಬೇಕು, ಆ ತರದಲ್ಲಿ ನಾನು ಒಂದಿಷ್ಟು ಭತ್ತದ ನಾಟಿಯನ್ನ ಮಾಡಿಕೊಡ್ತೇನೆ. ನನ್ನ ಹತ್ರ ಎಲ್ಲಾ ಭತ್ತದ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲಾ ಸಣ್ಣ ಯಂತ್ರಗಳು ಎಲ್ಲವೂ ಇದಾವೆ. ನಾಟಿ ಯಂತ್ರ ಇದೆ, ಟಿಲ್ಲರ್ ಇತ್ತು, ಈ ವರ್ಷದಿಂದ ಮಿನಿ ಟ್ರ್ಯಾಕ್ಟರ್ ಪ್ರಯೋಗ ಮಾಡ್ತಾ ಇದ್ದೇನೆ, ಭತ್ತ ಒಕ್ಕಣೆ ಯಂತ್ರ ಇದೆ, ಭತ್ತದ ಕೊಯ್ಲಿನ ಯಂತ್ರ ಇದೆ. ಇದೆಲ್ಲವುದನ್ನು ಸಣ್ಣ ಪ್ರಮಾಣದಲ್ಲಿ ನಮ್ಮ ಸುತ್ತಮುತ್ತ ಬಾಡಿಗೆನು ಹೊಡಿತೇನೆ, ನನ್ನ ಕೆಲಸವನ್ನು ನಾನು ಮಾಡ್ಕೊಳ್ತೇನೆ. ಸರಿ ನಾಗೇಂದ್ರ ಅವರೇ, ಈಗ ಸಾಮಾನ್ಯವಾಗಿ ಯಾಂತ್ರೀಕೃತ ನಾಟಿ ಅಂತ ಹೇಳಂತಂದ್ರೆ ಮಲೆನಾಡಿನ ಭೂಮಿ ಮಟ್ಟವಾಗಿರಲ್ಲ, ಆಮೇಲೆ ಸಣ್ಣ ಸಣ್ಣ ಹಾಳಿಗಳು ಅಂತ ಹೇಳ್ತಾರೆ, ಈ ತರ ಸಮಸ್ಯೆಗಳನ್ನು ಹೇಳ್ತಾರೆ, ಇದ್ಯಾವ್ದು ನಿಮ್ಗೆ ಸಮಸ್ಯೆ ಆಗಿಲ್ವಾ? ಸಹಜವಾಗಿ ಬಹುಶಃ ಅದ್ರ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆ ಇಲ್ಲದೆ ಆ ರೀತಿ ಹೇಳ್ತಾರೆ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಎಷ್ಟು ಸಣ್ಣ, ಈಗ 10-10 ಗದ್ದೆಯಲ್ಲಿದ್ರು ಯಂತ್ರದಲ್ಲಿ ನಾಟಿ ಮಾಡಬಹುದು. ಈ 4 ಸಾಲಿನ ವಾಕ್ ಬಿಹೈಂಡ್ ಮಿಷನ್, ದೊಡ್ಡದು 8 ಸಾಲಿನ ಮಿಷನ್ ಆದ್ರೆ ಬರೋದಿಲ್ಲ. ನಾನು ಪ್ರಾರಂಭದ 2 ವರ್ಷ 8 ಸಾಲಿನ ಮಿಷನ್ ತಗೊಂಡು ಅದರಲ್ಲಿ ನಾನು ಸಂಪೂರ್ಣ ವಿಫಲನಾಗಿದ್ದೇನೆ. ವಿಫಲನಾದ ಮೇಲೆ ನನಗೆ ಒಂದು ರೀತಿ ಅನುಭವ ಆಯ್ತು ಅದರದ್ದು. ಈಗ ವಾಕ್ ಬಿಹೈಂಡ್ ಮಿಷನ್ ಅನ್ನು ತಗೊಂಡಿದ್ದೇನೆ. ಕಳೆದ ವರ್ಷದವರೆಗೆ 2 ಮಿಷನ್ ಇತ್ತು, ಈ ವರ್ಷ ಹೊಸದಾಗಿ ಸ್ವಲ್ಪ ಹೊಸ ಟೆಕ್ನಾಲಜಿಯಿಂದ ಬಂದಂತ ಎನ್ಮಾರ್ ಒಂದು ಮಿಷನ್ ತಗೊಂಡಿದ್ದೇನೆ. ಅದು ಸಾಕಷ್ಟು ಇಂಪ್ರೂವ್ ಟೆಕ್ನಾಲಜಿ ಇದೆ ಅದರಲ್ಲಿ. ಹಾಗಾಗಿ ಎಷ್ಟು ಸಣ್ಣ ಹಾಳಿ ಇದ್ರು ಅದರಲ್ಲಿ ನಾಟಿ ಮಾಡಬಹುದು. ಎಷ್ಟು ಎತ್ತರದ, ಈಗ ಒಂದು 6-8 ಹಾಳಿ ಇದ್ರು ನಾವು ಅದನ್ನ ಹಚ್ಚಿ ಆರಾಮಾಗಿ ನಾಟಿ ಮಾಡಬಹುದು. ಸ್ವಲ್ಪ ಸಮಯ ಜಾಸ್ತಿ ಬೇಕಾಗ್ತದೆ ಹಾಳಿ ಸಣ್ಣ ಇದ್ದ ಅಷ್ಟೇ ಬಿಟ್ರೆ, ಬೇರೆ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಹೇಳೋ ಪ್ರಶ್ನೆನೆ ಇಲ್ಲ. ಮತ್ತಿನ್ನೊಂದು, ಈ ಯಾಂತ್ರೀಕೃತ ನಾಟಿನಲ್ಲಿ ಮುಖ್ಯವಾಗಿ ಸಮಸ್ಯೆ ಆಗೋದು ರೈತರಿಗೆ ಸಸಿಮಡಿ ತಯಾರು ಮಾಡುವಂತದ್ದು. ಈಗ ಸಸಿಮಡಿಯನ್ನ ರೈತರೇ ತಯಾರು ಮಾಡಿಕೊಡಬೇಕು ಅಥವಾ ಅದನ್ನು ನೀವೇ ರೆಡಿ ಮಾಡಿಕೊಂಡು ಅವರಿಗೆ ನಾಟಿ ಮಾಡಿಕೊಡ್ತೀರಾ? ನೀವು ಕೇಳಿದ ಪ್ರಶ್ನೆ ಬಹಳ ಸೂಕ್ತವಾದದ್ದು. ಯಾಕಂದ್ರೆ ಯಾಂತ್ರೀಕರಣ ನಾಟಿಯಲ್ಲಿ ಒಬ್ಬ ಸಕ್ಸಸ್ ಆಗಬೇಕು ಅಂದ್ರೆ 95% ಸಸಿ ಮಡಿ ತಯಾರಿಯಲ್ಲೇ ಇರ್ತದೆ. 1-5% ಯಂತ್ರದಲ್ಲಿ ಇರ್ತದೆ ಅಷ್ಟೇ ಬಿಟ್ರೆ, ಸಸಿ ಮಡಿಯನ್ನು ನಾವು ತಯಾರು ಮಾಡಿಕೊಳ್ಳೋದ್ರಲ್ಲಿ ಸ್ವಲ್ಪ ಅಜಾಗ್ರತೆ ವಹಿಸಿದ್ರು ನೆಟ್ಟಿ ಫೇಲ್ ಆಗ್ತದೆ. ಹಾಗಾಗಿ ಈ ಸಸಿ ಮಡಿಯನ್ನ ನಾವು ನಮ್ಮ ಮಲೆನಾಡು ಭಾಗದಲ್ಲಿ ಮನೆ ಗೊತ್ತು ಗದ್ದೆಗೆ ಸ್ವಲ್ಪ ದೂರ ಇರ್ತದೆ, ದರ ಇರ್ತದೆ. ಆ ದೃಷ್ಟಿಯಲ್ಲಿ ನಾನು ಗದ್ದೆಯ ಈಗ ನನಗೆ ಉದಾಹರಣೆ ಹೇಳೋದಾದ್ರೆ, ನನ್ನ 10 ಎಕರೆಯ ಮಧ್ಯ ಭಾಗದಲ್ಲಿ ನಾನು ಸಸಿ ಮಡಿಯನ್ನು ಮಾಡ್ತೇನೆ. ಮಾಮೂಲಿಯಾಗಿ ಮಲೆನಾಡಲ್ಲಿ ಪರಂಪರಾಗತ ನೀರಗೆಯನ್ನು ಹೇಗೆ ಹಾಕ್ತೀವೋ ಅದೇ ತರದ ಗದ್ದೆ ರೆಡಿ ಮಾಡಿಕೊಂಡು ಅದರಲ್ಲೇ ಪ್ಲಾಸ್ಟಿಕ್ ಶೀಟ್ ಮೇಲೆ ನಾನು ಸಸಿ ಮಡಿಯನ್ನು ಬೆಳೆಸ್ತೇನೆ. ನಮ್ಮ ಸುತ್ತಮುತ್ತ ಇರೋ ಜನರಿಗೆಲ್ಲ ನಾನೀಗ ಹೇಳಬೇಕು ಅಂತಿಲ್ಲ, ಅವರೆಲ್ಲ ಸ್ವತಃ ಅವರಲ್ಲಿ ಪರಿಣತರಾಗಿದ್ದಾರೆ ಅಂತ ಅನ್ಕೊಂಡಿ. ನಾನು ಇಲ್ಲದೆ ಇದ್ರು ಸಸಿ ಹಾಕ್ತಾರೆ, ಇಲ್ಲ ಹೊಸಬರಾದ್ರೆ ನಾನೇ ಪ್ಲಾಸ್ಟಿಕ್ ಶೀಟ್ ಅನ್ನು ಕೊಟ್ಟು ನಂದೇ ಅದಕ್ಕೆ ನಿರ್ದಿಷ್ಟವಾದ ಅಳತೆಯ ಟ್ರೈ ಇದೆ, ಆ ಟ್ರೈ ಅನ್ನು ಕೊಟ್ಟು ನಾನು ಒಂದು ದಿನ ಸ್ವಲ್ಪ ಅದ್ರ ಬಗ್ಗೆ ಅವರಿಗೆ ಅನುಭವ ಆಗೋ ರೀತಿಯಲ್ಲಿ ನಾನು ಹೇಳಿಕೊಟ್ಟು ಬರ್ತೇನೆ. ಆಮೇಲೆ ಅವರು ಸಸಿ ಮಡಿಯನ್ನು ತಯಾರು ಮಾಡ್ಕೊಳ್ತಾರೆ. ಸಸಿ ಮಡಿ ಬಹಳ ಮುಖ್ಯ, ಆದ್ರಿಂದ ಬಹಳ ಇದು ಮುಖ್ಯವಾಗುತ್ತೆ. ಇನ್ನು ಇದ್ರ ಜೊತೆಗೆ ಬೇರೆ ಬೇರೆ ಯಂತ್ರಗಳು ತಾವು ತಮ್ಮ ಹತ್ರ ಇದೆ ಅಂತ ಹೇಳಿದರೆ, ಇದು ತಮ್ಮ ಅನುಭವದಿಂದನೇ ತಾವು ನಿರ್ಮಿಸಿಕೊಂಡಿರುವಂತದ್ದು ಅಥವಾ ನೀವು ಖರೀದಿ ಮಾಡಿ ತಂದಿಟ್ಕೊಂಡಿದ್ರ? ನಿರ್ಮಿಸಿಕೊಳ್ಳುವ ಯಂತ್ರ ಬಹುಶಃ ಭತ್ತದ ವ್ಯವಸಾಯದಲ್ಲಿ ಯಾವುದೂ ಇಲ್ಲ, ನಾನು ಖರೀದಿ ಮಾಡೇ ತಂದಿಟ್ಕೊಂಡದ್ದು. ಆದ್ರೆ ಹಂತ ಹಂತವಾಗಿ ಒಂದಾದ್ಕೂಡ್ಲೆ ಒಂದು ತಂದಿದ್ದೇನೆ. ಪ್ರಾರಂಭದಲ್ಲಿ ನಾನು 92ನೇ ಇಸ್ವಿಯಿಂದ ಪವರ್ ಟಿಲ್ಲರ್ ಅನ್ನು ಉಪಯೋಗಿಸ್ತಾ ಇದ್ದೆ. 1-2 ಟಿಲ್ಲರ್ ಇತ್ತು. ಹಾಗೆ ಉಪಯೋಗಿಸ್ತಾ ಅದರ ಟೆಕ್ನಾಲಜಿ ಬಗ್ಗೆನೂ ಒಂದ್ ಸ್ವಲ್ಪ ಸ್ವತಃ ತಲೆ ಕೆಡಿಸ್ಕೊಂಡೆ. ನಾನು ಈಗ ನನ್ನ ಹತ್ರ ಇರುವ ಎಲ್ಲಾ ಡೀಸೆಲ್ ಮತ್ತು ಪೆಟ್ರೋಲ್ ಇಂಜಿನ್ನ ಎಲ್ಲಾ ಯಂತ್ರಗಳನ್ನು ನಾನೇ ರಿಪೇರಿ ಮಾಡ್ಕೊಳ್ತೇನೆ. ಆ ಹಂತಕ್ಕೆ ನಾನು ಅಂದ್ರೆ ನನಗೆ ಸಮಸ್ಯೆ ಬಂದದ್ರಿಂದ ನನಗೆ ಅನುಭವ ಆಗಿದೆ ಅಂತ ನನಗೆ ಅನ್ನಿಸ್ತದೆ. ಈಗ ಇದ್ರ ಜೊತೆಗೆ ಯಾವ್ಯಾವ ಯಂತ್ರಗಳಿವೆ? ತಾವು ಕಟಾವ್ ಮಾಡ್ಲಿಕ್ಕಿದೆ ಅಂತ ಹೇಳಿದ್ರಿ, ಒಕ್ಕಲ ಮಾಡ್ಲಿಕ್ಕಿದೆ ಅಂತ ಹೇಳಿದ್ರಿ, ಯಾವ ತರದ ಇವುಗಳೆಲ್ಲ ಇನ್ ಯಾವ್ಯಾವ ತರದ ಯಂತ್ರಗಳಿವೆ, ಮತ್ತೆ ಇನ್ನೆಲ್ಲ ನೀವು ರೈತರ ಜಮೀನಿಗೆ ಹೋಗಿ ಮಾಡ್ಕೊಟ್ ಬರ್ತೀರಾ ಹೇಗೆ? ನನ್ನ ಹತ್ರ ಈಗ ಮೊದಲೇ ಹೇಳದಂತೆ ಭತ್ತ ಕಟಾವು ಮಾಡುವ ನಡ್ಕೊಂಡು ಓಡಿಸುವಂತ ಡೀಸೆಲ್ ಇಂಜಿನ್ ಇನ್ನೊಂದಿದ್ದು ಕಟಾವು ಮಾಡಿ ಒಂದ್ ಸೈಡಿಗೆ ಹಾಕ್ತದೆ, ಒಕ್ಕಣೆ ಅಲ್ಲಿ ಗದ್ದೆಯಲ್ಲಿ ಮಾಡಲ್ಲ. ಆಮೇಲೆ ಕಣಕ್ ತಂದ ಮೇಲೆ ಒಕ್ಕಣೆ ಮಾಡುವಂತ ಮತ್ತೊಂದು ಮಿಷಿನ್ ಇದೆ ನನ್ನ ಹತ್ರ. ಇದನ್ನೆಲ್ಲ ಎಲ್ಲೆಲ್ಲಿ ಕೆಲಸ ಇದೆ ಅಲ್ಲಿಗೆ ಹೋಗಿ ಯಾರು ಅಪೇಕ್ಷೆ ಪಡ್ತಾರೋ ಅವ್ರ ಕೆಲಸವನ್ನು ನಾನು ಮುಗಿಸಿ ಬರ್ತೇನೆ. ಅಷ್ಟೇ ಬಿಟ್ರೆ ನಾನು ಯಾರನ್ನು ಹುಡುಕ್ತಾ ಹೋಗಲ್ಲ, ನನ್ನನ್ನು ಕೇಳ್ತಾ ಯಾರು ಬರ್ತಾರೋ ಅವ್ರ ಕೆಲಸವನ್ನು ನಾನು ಮಾಡ್ತೇನೆ. ಸರಿ, ಈಗ ಇಷ್ಟೆಲ್ಲ ತಾವು ಮಾಡ್ತಾ ಇದ್ದೀರಲ್ಲ, ನಿಮಗೆ ಕೃಷಿ ಇಲಾಖೆಯಿಂದ ಏನಾರು ಅನುಕೂಲ ಆಗಿದೆಯಾ? ಕೃಷಿ ಇಲಾಖೆಯಿಂದ ಅನುಕೂಲ ಸಾಕಷ್ಟು ಆಗಿದೆ. ಯಾಕಂದ್ರೆ ಅಧಿಕಾರಿಗಳು ಯಾರೇ ಬರಲಿ ಯಾರೇ ಹೋಗ್ಲಿ, ಈಗ ಒಂದು ಕಳೆದ ಒಂದು 10-15 ವರ್ಷದಿಂದ ಈಚೆಗೆ ನಾನು ಸಹ ಕೃಷಿ ಇಲಾಖೆಯ ನಿರಂತರ ಸಂಪರ್ಕದಲ್ಲಿರ್ತೇನೆ. ಕೃಷಿ ಇಲಾಖೆಯ ತಾಲೂಕು ಮತ್ತು ಜಿಲ್ಲಾ ಮಟ್ಟ ಮತ್ತು ಹೋಬಳಿ ಕೇಂದ್ರದ ಎಲ್ಲಾ ಅಧಿಕಾರಿಗಳು ಅವರು ಸಹ ನನ್ನ ಹತ್ರ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ. ವಿಶೇಷವಾಗಿ ಕಳೆದ ವರ್ಷ ಆತ್ಮ ಯೋಜನೆಯಲ್ಲಿ ತಾಲೂಕು ಪ್ರಶಸ್ತಿ ನನಗೆ ಬಂದಿತ್ತು ಉತ್ತಮ ಕೃಷಿಕ ಅಂತ. ಈ ಕಳೆದ 18-19ನೇ ಸಾಲಿನಲ್ಲಿ ಆತ್ಮ ಯೋಜನೆಯ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಇಲಾಖೆ ನನಗೆ ಕೊಟ್ಟು ಒಂದು ಸಣ್ಣ ರೀತಿಯಲ್ಲಿ ಗೌರವಿಸಿದೆ ನನಗೆ. ಆದರೆ ನಾನು ಆ ಪ್ರಶಸ್ತಿಯನ್ನ ನಾನೇನೋ ಮಾಡಿದ್ದೀನಿ ಅಂತ ನಾನು ತಿಳ್ಕೊಳ್ಳಿಲ್ಲ. ಆ ಪ್ರಶಸ್ತಿಯನ್ನ ನಮ್ಮ ಎಲ್ಲಾ ರೈತ ಬಾಂಧವರಿಗಾಗಿ ಒಂದು ರೀತಿ ಅರ್ಪಿಸ್ತೇನೆ ಅಂತ ತಗೊಳ್ಬೇಕಾದ್ರೂ ಹೇಳಿದ್ದೆ. ತುಂಬಾ ಸಂತೋಷ ನಾಗೇಂದ್ರ ಅವರೇ. ಹಾಗಾದ್ರೆ ಎಷ್ಟು ಇಳುವರಿ ಬಂದಿತ್ತು ಹಾಗಾದ್ರೆ? ನಾನು ಪ್ರಾರಂಭದಲ್ಲಿ ಯಾಂತ್ರೀಕರಣಕ್ಕಿಂತ ಮುಂಚೆ ನಾನು ಬಹುಶಃ 1986ರಿಂದ ನನ್ನ ವ್ಯವಸಾಯ ಜೀವನವನ್ನು ಪ್ರಾರಂಭಿಸಿದ್ದೆ. ಆವಾಗ ಎಕರೆಗೆ ಮಲೆನಾಡಲ್ಲಿ 6 ಕ್ವಿಂಟಾಲ್ ಇಳುವರಿ ಬಂದಿತ್ತು. ನಂಬಲಿಕ್ಕೆ ನನಗೂ ಈಗ ನಂಬಲಿಕ್ಕೆ ಕಷ್ಟ ಆಗ್ತಾ ಇದೆ. ನಾನು ಕಳೆದ ವರ್ಷ 23 ಕ್ವಿಂಟಾಲ್ ಇಳುವರಿಯನ್ನು ತಗೊಂಡಿದ್ದೇನೆ. ಯಾವ ತಳಿ ಭತ್ತ ಮಾರಾರು? ಸಹಜವಾದ 1001 ಹಾಕ್ತೇನೆ, ಅಭಿಲಾಷ ದಪ್ಪನ ಹಾಕ್ತೇನೆ, ಮತ್ತೆ MO4 ಅಂತ, JJL. ಇದಿಷ್ಟಕ್ಕೆಲ್ಲ ಕಾರಣ ಏನು ಅಂದ್ರೆ ಭತ್ತದ ಕೃಷಿಯಲ್ಲಿ ಸಮಯ ಪಾಲನೆ ಬಹಳ ಮುಖ್ಯ. ಈಗ ಯಾಂತ್ರೀಕರಣ ನಾಟಿಯಲ್ಲಿ 18-22 ದಿವಸ ಅಥವಾ 24 ದಿವಸದೊಳಗೆ ನಾಟಿ ಮಾಡಲೇಬೇಕು. ವೀಡರ್ ಅನ್ನ 1 ಅಥವಾ 2 ಸಾರಿ ವೀಡರ್ ಮಧ್ಯಂತರ ಬೇಸಾಯ ತರದಲ್ಲಿ ಮಾಡಿದ್ರೆ ಬಹಳ ಅನುಕೂಲ, ಒಂದ್ ಸರಿ ಅಂತೂ ಮಾಡಲೇಬೇಕು. ಹಾಗಾಗಿ ಸಮಯ ಪಾಲನೆ, ಸಸಿ ಮಡಿ ತಯಾರು ಮಾಡಿಕೊಂಡು ಸರಿಯಾದ ಸಮಯಕ್ಕೆ ನಾಟಿ ಮಾಡೋದು ಅದು ಬಹಳ ಮುಖ್ಯ ಆಗ್ತದೆ. ಮತ್ತೆ ನಾನು ಈ ಯಾಂತ್ರೀಕರಣಕ್ಕೆ ಬಂದ ಮೇಲೆ ನಾನು ಮೊದಲು ನಮ್ಮ ಪರಂಪರಾಗತ ಸಾವಯವ ಕೃಷಿಯಲ್ಲೇ ಇದ್ದೆ. ಈಗ ಅಗತ್ಯಕ್ಕೆ ತಕ್ಕಂತೆ, ಯಾಕಂದ್ರೆ ಯಂತ್ರದಿಂದ ನಾಟಿ ಮಾಡೋ ಸಸಿ ಸಣ್ಣದಿರೋದ್ರಿಂದ ಒಂದಿಷ್ಟು ಏನು ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸದೆ ಇದ್ರೆ ಬೇಗ ಸ್ಟ್ರೆಂಥನ್ ಆಗಲ್ಲ. ಸ್ಟ್ರೆಂಥನ್ ಆಗಲಿಲ್ಲ ಅಂದ್ರೆ ಮಲೆನಾಡಲ್ಲಿ ಏಡಿ ಕಾಟ, ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ ನಾನು, ಏಡಿ ಕಾಟ ಬಹಳ ಬರ್ತದೆ. ಆದ್ರಿಂದ ಅದರ ರಕ್ಷಣೆಗೆ ಒಂದ್ ಸರಿ ಬೇಗ ಅದು ಸ್ಟ್ರೆಂಥನ್ ಆಗ್ಲೇಬೇಕು, ಅಂದ್ರೆ ಬೆಳವಣಿಗೆ ಕಂಡ್ರೆ ಆಮೇಲೆ ಅದು ಹೆದರೋದಿಲ್ಲ. ಹಾಗಾಗಿ ಸ್ವಲ್ಪ ಪ್ರಮಾಣದ ರಾಸಾಯನಿಕ ಗೊಬ್ಬರವನ್ನ ನಾನು ಉಪಯೋಗಿಸ್ತೇನೆ. ಮತ್ತೆ ಇದಕ್ಕೆ ಪೂರಕವಾಗಿ ನಂದು ಹೈನುಗಾರಿಕೆ ಇದೆ, ಬಹುಶಃ 28-30 ವರ್ಷದ ಹೈನುಗಾರಿಕೆ ಅನುಭವ ಇದೆ ನಂದು. ನಾನು 100 ಟಿಲ್ಲರ್ ಲೋಡ್ ಆಗುವಷ್ಟು ಸಾವಯವ ಗೊಬ್ಬರವನ್ನು ನಾನೇ ಸ್ವತಃ ತಯಾರು ಮಾಡ್ಕೊಳ್ತೇನೆ, ಹಸಿರೆಲೆ ಮತ್ತು ದರಗೆಲೆ ಗೊಬ್ಬರದಿಂದ. ಇದಿಷ್ಟನ್ನು ನನ್ನ 10 ಎಕರೆ ಜಮೀನಿಗೆ ಹಾಕ್ತೇನೆ. ಅತ್ಯುತ್ತಮ ಸಾವಯವ ಗೊಬ್ಬರವನ್ನು ಒಂದಿಷ್ಟು ಹಾಕಿ ಸ್ವಲ್ಪ ಪ್ರಮಾಣದ ರಾಸಾಯನಿಕ ಗೊಬ್ಬರವನ್ನು ಹಾಕೋದ್ರಿಂದ ಬೆಳೆನೂ ಚೆನ್ನಾಗಿ ಬರ್ತದೆ, ಬಹುಶಃ ಭೂಮಿಯು ಬಹಳ ಏನು ಕೆಡ್ಲಿಲ್ಲ, ಭೂಮಿಯ ಫಲವತ್ತತೆ ವರ್ಷದಿಂದ ವರ್ಷಕ್ಕೆ ಅತ್ಯುತ್ತಮ ಆಗ್ತಾ ಇದೆ. ನಂದು ನನ್ನ ಅನುಭವ ಹೇಳ್ತಾ ಇದೆ. ಆ ತರ ಅಂದ್ರೆ ಭತ್ತದಲ್ಲಿ ಇಳುವರಿ ಜಾಸ್ತಿ ತಗೊಳ್ಬೇಕು ಅನ್ನೋದಾದ್ರೆ ಕಾಲಕಾಲಕ್ಕೆ ನಾವು ಏನು ಬೇಸಾಯ ಕ್ರಮಗಳನ್ನ ಅನುಸರಿಸಬೇಕು, ಅದನ್ನ ಮಾಡಬೇಕು, ಆಮೇಲೆ ವೈಜ್ಞಾನಿಕ ಪದ್ಧತಿಯನ್ನ ಅಳವಡಿಸ್ಕೊಳ್ಬೇಕು ಅನ್ನೋದು ತಮ್ಮ ಅಭಿಪ್ರಾಯ. ಈಗ ಆ ತರದ ವೈಜ್ಞಾನಿಕತೆ ಈ ನಾಟಿ ಯಂತ್ರದ ಮೂಲಕವಾಗಿ ನಾಟಿ ಮಾಡಿದಾಗ ಏನ್ ಅನುಕೂಲ ಇದೆ? ಅದು ಯಂತ್ರದ ಮೂಲಕ ನಾಟಿ ಮಾಡೋದ್ರಿಂದ ಮೊಟ್ಟ ಮೊದಲನೆಯದಾಗಿ ಕೃಷಿ ಕಾರ್ಮಿಕರ ಅವಲಂಬನೆಯೇ ಇಲ್ಲ. ಈಗ ನಾನು ನಾಟಿ ಯಂತ್ರದ ನಿರ್ವಾಹಕ ಅಂದ್ರೆ ಡ್ರೈವರ್ ಒಬ್ಬ, ಸಸಿ ಕೊಡ್ಲಿಕ್ಕೊಬ್ಬ, ಎರಡು ಜನ ಇದ್ರೆ ಒಂದು ದಿನಕ್ಕೆ 2.5-3 acres ನಾಟಿ ಮಾಡ್ತೇನೆ ನಾನು ಯಂತ್ರದ ಮುಖಾಂತರ. 1-5 liters ಪೆಟ್ರೋಲ್ ಬೇಕಾಗಬಹುದು ಅಷ್ಟೇ, ಬಿಟ್ಟರೆ ಬೇರೆ ಯಾವುದೇ ತರದ ಖರ್ಚು ನನಗೆ ಬರೋದಿಲ್ಲ. ಒಂದು ಇನ್ನು ಭತ್ತ ಏನು ಸಸಿ ಮಡಿ ತಯಾರು ಮಾಡಲಿಕ್ಕೆ ಪರಂಪರಾಗತ ಕೃಷಿ ಪದ್ಧತಿಯಲ್ಲಿ 25 kg ಬೇಕಾಗಿಯೇ ಆಗ್ತದೆ. ಇದು ಸಣ್ಣ ಭತ್ತ ಆದ್ರೆ ನನಗೆ 8 kg ಸಾಕಾಗ್ತದೆ, ಅದು ಸ್ವಲ್ಪ ಉಳಿತದೆ 1 acres. ಇನ್ನು ದಪ್ಪ ಭತ್ತ ಆದ್ರೆ 12 kg ವರೆಗೆ ಬೇಕಾಗ್ತದೆ ಅಷ್ಟೇ, ಅರ್ಧಕ್ಕೆ ಅರ್ಧ ಬೀಜದ ಭತ್ತ ಕಡಿಮೆ ಸಾಕು. ಮತ್ತೆ ಸಸಿ ಮಡಿ ತಯಾರು ಮಾಡಿಕೊಳ್ಳುವ ವಿಸ್ತೀರ್ಣ ಇದೆಯಲ್ಲ ಅದು 10% ಸಾಕು. ಬಹುಶಃ ಏನ್ ಪರಂಪರಾಗತ ಕೃಷಿ ಏನ್ ಬೇಕಾಗತ್ತೆ ಅದರ 10% ಸಾಕಷ್ಟೇ. ಆದ್ರಿಂದ ಇದೊಂದಿಷ್ಟು. ಮತ್ತೆ ಸಾಲು ನಾಟಿ ಬರೋದು ನಿರ್ದಿಷ್ಟವಾದ ಅಂತರವನ್ನ ನಾವು ಮಿಷನ್ ನಲ್ಲಿ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದ್ರಿಂದ ಸಸಿಗಳ ಸಂಖ್ಯೆ 2-3 ನಿರ್ದಿಷ್ಟವಾಗಿ ಅಡ್ಜಸ್ಟ್ ಮಾಡಬಹುದು. ಸಾಲದಿಂದ ಸಾಲಿಗೆ 11 inches ಫಿಕ್ಸ್ ಇರ್ತದೆ, ಸಸಿಯಿಂದ ಸಸಿಗೆ 7, 9, 10 ಅಲ್ಲಿವರೆಗೂ ನಾವು ಅಡ್ಜಸ್ಟ್ ಮಾಡಬಹುದು. ಜಾತಿ ಅಂದ್ರೆ ಭತ್ತ ನಾವು ಯಾವ ಜಾತಿಯ ಬೀಜವನ್ನು ಉಪಯೋಗಿಸ್ತೇವೆ ಅಥವಾ ಯಾವ ತಳಿಯನ್ನು ಉಪಯೋಗಿಸ್ತೇವೆ ಅದಕ್ಕೆ ಏನು ಅಂತರ ಬೇಕು ಅನ್ನೋದು ಆಧಾರದ ಮೇಲೆ ನಾವು ಅಡ್ಜಸ್ಟ್ ಮಾಡಿ ನಾಟಿ ಮಾಡೋದ್ರಿಂದ ಚೆಂಡೆ ಅಂದ್ರೆ ಹಿಳ್ಳು ಬರಲಿಕ್ಕೆ ಜಾಸ್ತಿ ಅವಕಾಶ ಇರೋದ್ರಿಂದ ತಂತಾನೆ ಇಳುವರಿಯಲ್ಲಿ ಬಹಳಷ್ಟು ಪರಿಣಾಮಕಾರಿಯಾದ ಬದಲಾವಣೆಯನ್ನು ಕಾಣಬಹುದು ನಾವು ಇದರಲ್ಲಿ. ರೋಗನು ಬಹಳ ಸಾಲು ನಾಟಿ ಮಾಡೋದ್ರಿಂದ ಚೆನ್ನಾಗಿ ಗಾಳಿ ಬೆಳಕು ಸಸಿಗೆ ಬರೋದ್ರಿಂದ ರೋಗಗಳ ಬ್ಯಾಧೆ ಬಹಳ ಕಡಿಮೆ. ಇನ್ನು ಅಂತದ್ದು ಏನಾದರೂ ಬಂದ್ರೆ, ಯಾಕಂದ್ರೆ ಈಗಿನ ವಾತಾವರಣದಲ್ಲಿ ಈ ಮಳೆ ಬಿಸಿಲು ವಾತಾವರಣ ಏನು ವ್ಯವಸ್ಥೆನೂ ಅಷ್ಟೊಂದು ಪೂರಕವಾಗಿ ಇಲ್ಲದೆ ಇರೋದ್ರಿಂದ ಬಂದ್ರೆ ಯಾವ್ದಾದ್ರು ಒಂದು ಪ್ರಮಾಣ ಮುಂಜಾಗ್ರತೆಯಾಗಿ ಯಾವುದನ್ನು ಉಪಯೋಗಿಸಲ್ಲ, ಬಂದ್ರೆ ಯಾವ್ದಾದ್ರೂ ಕೀಟನಾಶಕವನ್ನು ಉಪಯೋಗಿಸ್ತೇವೆ. ಸರಿ, ಈಗ ಪ್ರಮುಖವಾಗಿ ಬೇಕಾಗಿರೋದು ಭತ್ತ ಬೆಳೆಯಲಿಕ್ಕೆ ನೀರು. ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ನಮ್ದೆಲ್ಲ ಪರಂಪರಾಗತ ಮಳೆ ಆಶ್ರಿತ ಜಮೀನಾದ್ರಿಂದ ಒಂದು ಬೆಳೆ ತೆಗೀಲಿಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಆದ್ರಿಂದ ನೀರಿಂದ ಅಷ್ಟೊಂದು ದೊಡ್ಡ ಸಮಸ್ಯೆ ಅಂತ ಇದುವರೆಗೆ ಅನಿಸ್ಲಿಲ್ಲ. ಈ ವರ್ಷದ ಮಳೆಗಾಲದಲ್ಲಿ ಅದು ಆಗಬಹುದು ಅನ್ನೋ ಭಯ ಹುಟ್ಟುತ್ತಾ ಇದೆ. ಆಮೇಲೆ ಈ ಭತ್ತ ಬೆಳೆಯಲಿಕ್ಕೆ ವಿಪರೀತ ನೀರ್ ಬೇಕು, ತುಂಬಾ ದಿನ ನೀರ್ ನಿಲ್ಲಿಸಬೇಕು ಅಂತೇಳೆಲ್ಲ ಹೇಳ್ತಾರೆ, ಅದು ನಿಜವೇ? ಹಾಗಾದ್ರೆ ಎಷ್ಟು ಬೇಕು ನೀರು? ಈಗ ಬಹಳ ಹಳೇ ಪದ್ಧತಿಯಲ್ಲಿ ಬಹುಶಃ 2-4 inches ವರೆಗೂ ನೀರ್ ನಿಲ್ಲಿಸ್ತಾ ಇದ್ದ ಕ್ರಮವನ್ನು ನಾನು ನೋಡಿದ್ದೇನೆ. ನಾನು ಯಾಂತ್ರೀಕೃತ ನಾಟಿಗೆ ಬಂದ ಮೇಲೆ ಮಧ್ಯ ಮಧ್ಯ ವಾರ ಅಥವಾ 15 days ಒಂದ್ಸರಿ ನೀರನ್ನ ಡ್ರೈ ಮಾಡ್ತೇನೆ. ಅಂದ್ರೆ ನೀರನ್ನ ಎಲ್ಲ ಒಡೆದು ತೆಗೆದು ಬಿಡ್ತೇನೆ ನೀರನ್ನ. ಆದ್ರೂ ಮಲೆನಾಡಿನ ಭೂಮಿಯಲ್ಲಿ 100% ಹೋಗಲ್ಲ, ಎಲ್ಲೊಂದು ಸ್ವಲ್ಪ ಇರ್ತದೆ. ಆದ್ರೆ ನನ್ನ ಅನುಭವ ಏನ್ ಹೇಳ್ತದೆ ಅಂದ್ರೆ ನೀರು ಡ್ರೈ ಆಗಿ 2 or 3 days ಆ ಮಣ್ಣಿನಲ್ಲಿ ಸಸಿಗಳ ಸುತ್ತ ಈ ಎರೆಹುಳು ಸಣ್ಣ ತರದ ಎರೆಹುಳು ಮಲೆನಾಡ್ ಹಳ್ಳಿ ಭಾಷೆಯಲ್ಲಿ ತುಪ್ಪರು ಮಣ್ಣು ಅಂತೀವಿ ನಾವು ಅದಕ್ಕೆ, ಆ ಮಣ್ಣು ಕ್ಲೀನ್ ಆಗಿ ಎದ್ದು ಬರ್ತದೆ. ಅದು ಎದ್ದು ಬಂದು ಮತ್ತೆ ನಾನು ನೀರು ಕಟ್ಟಿದ್ರೆ ಒಂದು ರಾಸಾಯನಿಕ ಗೊಬ್ಬರ ಕೊಟ್ಟಷ್ಟು ಸಸಿಗಳ ಬಣ್ಣ ವ್ಯತ್ಯಾಸ ಆಗ್ತದೆ, ಬೆಳವಣಿಗೆ ಆಗ್ತದೆ, ತೆಂಡೆ ಜಾಸ್ತಿ ಬರ್ತದೆ. ಹಾಗಾಗಿ ನಿರಂತರ ನೀರು ನಿಲ್ಲಿಸಿ ಇರೋದಿದೆಯಲ್ಲ, ಇದು ಅಷ್ಟೊಂದು ಉತ್ತಮ ಕ್ರಮ ಅಲ್ಲ, ಇಳುವರಿ ಮೇಲೆ ಬಹಳ ಪರಿಣಾಮ ಆಗ್ತದೆ ಅದು ಅಂತ ಅನಿಸ್ತದೆ ನನಗೆ. ಹಾಗಾಗಿ ನಾಗೇಂದ್ರ ಅವರು ಒಂದು ರೀತಿ ಚಲಕ್ ಬಿದ್ದ್ಬಿಟ್ಟಿದ್ದಾರೆ, ನಾನು ಭತ್ತನೇ ಬೆಳೆಯೋದು ಅಡಿಕೆ ತೋಟ ಮಾಡಲ್ಲ ಅಂತ. ಚಲಕ್ ನಾನು ಬಿದ್ದದ್ದು ಅನ್ನೋದಕ್ಕಿಂತ ಚಲಕ್ ನನ್ನನ್ನು ಸಮಸ್ಯೆ ಸನ್ನಿವೇಶ ನನ್ನನ್ನು ತಳ್ಳಿದೆ ಅಂತ ಅನ್ನಿಸ್ತಾ ಇದೆ. ತುಂಬಾ ಸಂತೋಷ ನಾಗೇಂದ್ರ ಅವರೇ. ತಾವು ಭತ್ತ ಬೆಳೆಯೋದ್ರ ಜೊತೆಗೆ ಯಾರಿಗೆ ಆಸಕ್ತಿ ಇದೆ ಅಂತವ್ರಿಗೂ ಸಹ ತಾವು ಪ್ರೋತ್ಸಾಹ ನೀಡಿ ಯಾಂತ್ರೀಕೃತ ನಾಟಿಯನ್ನ ಅಳವಡಿಸಿಕೊಂಡು ತಾವು ನಾಟಿಯನ್ನು ಮಾಡಿಕೊಡ್ತಾ ಇದ್ದೀರಿ. ಆಮೇಲೆ ಇನ್ನಿತರ ಯಾವ್ಯಾವ ಭತ್ತದ ಬೆಳೆಯಲ್ಲಿ ಉಪಯೋಗಿಸಬಹುದಾದಂತಹ ಯಂತ್ರೋಪಕರಣಗಳಿವೆ, ಅವುಗಳ ಬಳಕೆ ಹೇಗೆ, ಇವೆಲ್ಲದರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಈ ಭತ್ತ ಅನ್ನೋದು ಅನ್ನ ಬ್ರಹ್ಮ ಅಂತೀವಿ ನಾವು, ಹಾಗಾಗಿ ಎಲ್ಲಾ ಬೆಳೆಗಳಿಗಿಂತ ಮನಃಶಾಂತಿ ಕೊಡುವಂತ ಬೆಳೆ ಇದು ಅಂತ ನಾನು ತಿಳ್ಕೊಂಡಿದ್ದೇನೆ. ಎಲ್ಲರೂ ಸಹ ಅವರವರ ಉಪಯೋಗಕ್ಕಾದರೂ ಮಲೆನಾಡು ಭಾಗದಲ್ಲಿ ಇನ್ನಾದರೂ ಒಂದಿಷ್ಟು ಭತ್ತವನ್ನು ಬೆಳೆದು ಕೇವಲ ದುಡ್ಡನ್ನು ಒಂದನ್ನೇ ಲೆಕ್ಕ ಹಾಕದೆ ನಮ್ಮ ಅನ್ನವನ್ನು ನಾವು ಬೆಳ್ಕೊಳ್ಳೋಣ ಅನ್ನೋ ಒಂದು ಉತ್ತಮ ಯೋಚನೆಯಿಂದ ಎಲ್ಲರೂ ಇದರಲ್ಲಿ ಸಹಕರಿಸಿ ಭಾಗಿಯಾಗಲಿ, ಎಲ್ಲ ಸ್ವಾವಲಂಬಿಗಳಾಗಲಿ ಅಂತ ಹಾರೈಸ್ತಾ ನಾನು ಧನ್ಯವಾದಗಳನ್ನ. ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಭತ್ತದಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಲು ಯಾಂತ್ರೀಕರಣದ ಅಳವಡಿಕೆ ಈ ಕುರಿತು ಹೊಸನಗರ ತಾಲೂಕು ಮೆಣಸೆ ಗ್ರಾಮದ ನಾಗೇಂದ್ರ ಅವರೊಡನೆ ಸಂದರ್ಶನ ಕೇಳಿದಿರಿ. ಏನಾಯ್ತು, ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟೊಂದ್ ಅರ್ಜೆಂಟ್ ಆಗಿ? ಅಮ್ಮಂಗೆ ತುಂಬಾ ಸೀರಿಯಸ್ ಅಂತೆ ಕಣೋ, ಅದಕ್ಕೂ ಮುಂಚೆ ನನ್ನ ಒಂದ್ಸರಿ ನೋಡ್ಬೇಕಂತೆ. ಟ್ರೈನ್ ಇರೋದು ರಾತ್ರಿ ತಾನೆ? ಟ್ಯಾಕ್ಸಿ ಅಲ್ಲಿ ಹೋದ್ರೆ 9-10 ಗಂಟೆ ಬೇಕು. ಇನ್ನು 2 hours ಅಲ್ಲಿ ಫ್ಲೈಟ್ ಇದೆ. ನಿಮ್ಮೂರಿಗೆ ಫ್ಲೈಟ್? ಈಗ ನಮ್ಮೂರಿಗೊಂದೇ ಅಲ್ಲ, ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಫ್ಲೈಟ್ ಕನೆಕ್ಟಿವಿಟಿ ಇದೆ. ಉಡಾನ್ ಯೋಜನೆಯ ವಿಮಾನ ನಿಲ್ದಾಣಗಳ ನಿರ್ಮಾಣ ಬಿಜೆಪಿಯ ಸತತ ಪ್ರಯತ್ನವೇ ಕಾರಣ. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಇನ್ನು ಮುಂದೆ ಕೇಳಿ ಭದ್ರಾವತಿ ತಾಲೂಕು ಏರೇಹಳ್ಳಿಯ ಕೆಂಚಮ್ಮ ಮತ್ತು ತಂಡದವರಿಂದ ಮದುವೆ ಪದ. ಕಷ್ಟ ಹೇಳಿರೋ ಚಕಮಾರ ಅಕ್ಕ ಬರುತ್ತಾಳೆ ನೀಮ ಕೋಟೆ ಬರುತ್ತಾಳೆ ನೀಮ ಕೋಟೆ ಬರುತ್ತಾಳೆ ನೀಮ ಕೋಟ ಬರುತ್ತಾಳೆ ನೀಮ ಕೋಟೆ ಅಲ್ಲಿಂದ ವರುಣಾನೆ ಮಾದೋ ಮಾಗ ರೌವನ ಕಾಲೇ ಶರಣನ ಕಾಲಿಗೆ ಬರ ತೇರೆ ನಾನಾ ಕೋಟೆ ಯಾರು ಬರ ತೇರೆ ನಾನಾ ಕೋಟೆ ಯಾರು ಬರ ತೇರೆ ನಾನಾ ಕೋಟೆ ಬರ ತೇರೆ ನನ್ನ ಕೋಟಂತ ಕೇಳಿ ಕೋಟೋರೇರಣನ ಕಾಳ ಚಾಟೋರೇರಣನ ಕಾಳ ಚಾಕೆ ತೋರೇರಣನ ಕಾಳ ಚಾಟ ತಾಯಿ ತಂದೇರಗಲೇ ಬಾರೋ ತಾಯಿ ತಂದೇರಗಲೇ ಬಾರೋ ತಾಯಿ ತಂದೇರಗಲೇ ಬಾರೋ ತಾಯಿ ತಂದೇರಗಲೇ ಬಾರೋ ತಾಳೆ ಬೆಳ್ಳಿ ನಂಗೆ ಎಂಬಂಟೋ ಬರುವಾಗ ಎಂಬ ಬೆಳಿರಣ್ಣ ರಗಲೇ ಬಾರೋ ತಾಳೆ ರಗಲೇ ಬಾರೋ ತಾಳೆ ಹಂಗೆ ರಗಲೇ ಬಾರೋ ತಾಳೆ ನಂಗೆ ಕೆಂಚಾಳ್ತೋ ಬಾರೋವಾಗ ಬಾಜ ಬಿಡಿರಣ್ಣ ಯಾಡ ಬಾಜ ಬಿಡಿರಣ್ಣ ಯಾಡ ಬಾಜ ಬಿಡಿರಣ್ಣ ಯಾಡ ಬಾಜ ಬಿಡಿರಣ್ಣ ಯಾಡ ಬಿಡಿರಣ್ಣ ಎಡಬಲಕೆಯೇ ಮನೆಯ ಅರಣ ತಂಬಾಳಗಲೇ ಬಾರೋ ತಾರಮ್ಮಾರಗಲೇ ಬಾರೋ ತಾರಂಬಾಳಗಲೇ ಬಾರೋ ತಾರಮ್ಮಾರಗಲೇ ಬಾರೋ ತಾಳೆ ಚಿಂದ ಬಿದ್ದಾಯ್ತಲ್ಲ ನನ್ನ ಮೊದ್ದೋರಾಕ್ಸಾಲೆ ವಾಲೆ ಮಾಡಿದ ತಾಳೆ ನಾರೇ ಕೊಳ್ಳೆ ಗೊಂದ ಪಳ್ಳಿ ಗೊಂದಾರಿ ದಾಳಿ ಪಳ್ಳಿ ಗೊಂದಾರಿ ದಾಳಿ ಕೊಳ್ಳಿ ಗೊಂದಾರಿ ದಾಳಿ ಚಿನ್ನ ಬಿದ್ದಲ್ಲ ನನ್ನ ಮೋದು ರಕ್ಷಾಲೆ ವಾಲೆ ಓಡು ರಕ್ಷಾಲೆ ವಾಲೆ ಓಡಿ ರಕ್ಷಾಲೆ ವಾಲೆ ಓಡು ರಕ್ಷಾಲೆ ವಾಲೆ ಓಡು ರಕ್ಷಾಲೆ ವಾಲೆ ಓಡಿ ಮಾಡಿದ ತಾಳೆ ಭದ್ರೆ ಕೊಳ್ಳಿ ಗೊಂದಾರೆ ದಾಳೆ ಕೊಳ್ಳಿ ಗೊಂದಾರೆ ದಾಳೆ ಬೆಲೆ ಸೇವ ಬಂದ ಒತ್ತಲೆ ಪಾರ್ವತಿ ಬಂದ ಜತಿ ಮಾಡಿ ಶಿವನೇ ಹಾರ ಜತಿ ಮಾಡಿ ಶಿವನೇ ಹಾರ ಗಾದ ಮಾಡಿ ಶಿವನೇ ಹಾರ ಜತಿ ಮಾಡಿ ಶಿವನೇ ಹಾರ ಗಾದ ಉದ್ದಿನ ಕಳಟು ಚಿನ್ನ ಬಿದ್ದೋಯ್ತಲ್ಲ ನನ್ನ ಮೋದೋ ರಕ್ಷಾಲೆ ವಾಲೆ ಓಡಿ ಮೋದೋ ರಕ್ಷಾಲೆ ವಾಲೆ ಓಡಿ ರಕ್ಷಾಲೆ ವಾಲೆ ಓಡಿ ಮೋದೋ ರಕ್ಷಾಲೆ ವಾಲೆ ಓಡಿ ಹಾಲ ಕೈಗೆ ವೈವಾಗ ಸೋರಿದಗೆ ಭಾಷೆ ಕೊಡುತ್ತಾರೆ ಸೋರಿದಗೆ ಭಾಷೆ ಕೊಡುತ್ತಾರೆ ಭಾಷೆ ಕೊಡುತ್ತಾರೆ ಗೆ ಭಾಷೆ ಕೊಡುತ್ತಾರೆ ಕೈಗೆ ವೈವಾಗ ಚಂದರಗೆ ಭಾಷೆ ಕೊಡುತ್ತಾನೆ ಭಾಷೆ ಕೊಡುತ್ತಾನೆ ಹೊರಗೆ ಭಾಷೆ ಕೊಡುತ್ತಾನೆ ನರಗೆ ಭಾಷೆ ಕೊಡುತ್ತಾನೆ ಗಿರವ ಈರಾಗೆ ಸೋರಾಗೆ ಈರವ್ವ ನಡೆದ ಮಾಗಣಿಗೆ ಹೂವ ನಡೆದ ಮಾಗಣಿ ಈರವ್ವ ನಡೆದ ಮಾಗಣಿ ಹೂವ ನಡೆದ ಮಾಗಣಿ ನಡೆದ ಮಗನೆ ಕಂದೆಯಾಗೆ ಈ ಬಾತೆ ಹಿರಿರನ್ ಸಾಬಾದಿಂದ ಬಾತೆ ಹಿರಿರನ್ ಸಾಬಾದಿಂದ ಬಾತೆ ಹಿರಿರನ್ ಸಾಬಾದಿ ಬಾತೆ ಹಿರಿರನ್ ಸಾಬಾದಿಂದ ಹೇಳಿರವ್ವ ಗಂಗೆಗೆ ಗವರಿಗೆ ಗಂಗವ್ವ ನಡೆದ ಮಾಗಣಿಗೆ ಗವ್ವ ನಡೆದ ಮಾಗಣಿಗೆ ಗವ್ವ ನಡೆದ ಮಾಗಣಿಗೆ ಗವ್ವ ನಡೆದ ಮಾಗಣಿಗೆ ಗವ್ವನೆ ಅಡದ ಮಗನೆ ತಾಯ ಮಾಗೆ ಗವಾಲಿರಂತ್ರಬಾದಿಂದ ಬತ್ತೆಯಲಿರಂತ್ರಬಾದಿಂದ ಬತ್ತೆಯಲಿರಂತ್ರಬಾದಿಂದ ಬತ್ತೆಯಲಿರಂತ್ರಬಾದಿಂದ ಕೈಡಿರವ್ವ ಚಾಕಮಾರಾಗೆ ಮೊತ್ತೈದೇರಡೋದ ಮಾಗಣಿ ಮೊತ್ತೈದೇರಡೋದ ಮಾಗಣಿ ಮೊತ್ತೈದೇರಡೋದ ಮಾಗಣಿ ಮೊತ್ತೈದೇರಡೋದ ಮಾಗಣಿ ಮೊತ್ತೈದೇರಡೋದ ಮಗನೆ ತಮ್ಮಯ್ಯಾಗೆ ಅಕ್ಕಷ್ಟಿರಾನ್ ಸಾಬಾದಿ ಅಕ್ಕಷ್ಟಿರಾನ್ ಸಾಬಾದಿ ಅಕ್ಕಷ್ಟಿರಾನ್ ಸಾಬಾದಿ ಅಕ್ಕಷ್ಟಿರಾನ್ ಸಾಬಾದಿ ಎಲ್ಲ ಗದ್ದೆ ಓರ ಮುಂದಲ ಬತ್ತ. ಇಲ್ಲಿವರೆಗೂ ಭದ್ರಾವತಿ ತಾಲೂಕು ಎರೆಹಳ್ಳಿಯ ಕೆಂಚಮ್ಮ ಮತ್ತು ತಂಡದವರಿಂದ ಮದುವೆ ಪದಗಳನ್ನು ಕೇಳಿದಿರಿ. ಮುಂದಿನ